ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನಮಸ್ಕಾರ ರೈತ ಬಾಂಧವರೇ, ಇಂದು ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಸಮಗ್ರ ಕೃಷಿಯ ತತ್ವಗಳು ಹಾಗೂ ಅಳವಡಿಕೆ ಕುರಿತು ನಮ್ಮ ರೈತ ಬಾಂಧವರು ಪ್ರಶ್ನೆಗಳನ್ನು ಕೇಳ್ಬೋದು. ಈ ವಿಷಯಗಳ ಕುರಿತು ಕೃಷಿ ಶೋಧನೆ ಸಾಧನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಅವರು, ಹಾಗೆಯೇ ಸಹ ವಿಸ್ತರಣಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಯು ವಿ ಸಿ ಪಿ ಮಲ್ಲಾಪುರ ಅವರು, ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ಯು ಕೃಷ್ಣರಾಜ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ರಿಗೂ ಸ್ವಾಗತ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಸಮಗ್ರ ಕೃಷಿಯ ತತ್ವಗಳು ಹಾಗೂ ಅಳವಡಿಕೆ ಕುರಿತು ಈ ವಿಷಯ ಆಗಿದೆ. ತಾವು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೈಸರ್ಗಿಕ ಕೃಷಿ ಎಂದರೆ ರಾಸಾಯನಿಕ ಗೊಬ್ಬರ ಮತ್ತು ಪೆಸ್ಟಿಸೈಡ್ಸನ್ನು ಬಳಸದೆ ಪ್ರಕೃತಿಯ ನಿಯಮಗಳನ್ನು ಅನುಸರಿಸಿ ಬೆಳೆಗಳು, ಮರಗಳು ಮತ್ತು ಜಾನುವಾರುಗಳನ್ನು ಸಂಯೋಜಿಸಿ ಮಾಡುವ ಕೃಷಿ ಪದ್ಧತಿಯಾಗಿದೆ. ಇದರ ಕುರಿತಾಗಿ ತಾವು ಯಾವುದೇ ಸಮಸ್ಯೆಗಳಿದ್ದರೆ, ಯಾವುದೇ ತಮಗೆ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕಾದ್ರೆ ನಮ್ಮ ತಜ್ಞರಿದ್ದಾರೆ ಇಲ್ಲಿ, ಅವರನ್ನು ನೇರವಾಗಿ ತಾವು ಫೋನ್ ಮಾಡಿ ಕೇಳ್ಬೋದು. ಒಂದು ಕರೆ ಬರ್ತಾ ಇದೆ. ಹಲೋ ಸರ್, ಹನುಮ ಸಾಗರ್ ಬಾಲ್ಕೋಟೆ. ಹಲೋ, ಮಾತಾಡ್ಕತ್ತೀನಿ ಸರ್. ಹಲೋ, ಹನುಮ ಸಾಗರ್ ಅಂತ ಹೇಳಿ ಬಾಲ್ಕೋಟೆಯಿಂದ ಮಾತಾಡ್ಕತ್ತೀನಿ ಸರ್. ಹನುಮ ಸಾಗರ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ, ಏನಂತ? ಅಗ್ರಿಕಲ್ಚರಲ್ ಅಲ್ಲಿ ಯೂನಿವರ್ಸಿಟಿ ಹತ್ರ ನಮ್ಮ ಪ್ಲಾಟ್ ಅದ ರೀ, 30-40, ಅಲ್ಲಿ ದ್ರಾಕ್ಷಿ ಬೆಳೆ ಹಾಕ್ಬೇಕಂತ ಮಾಡಿವ್ರಿ ಸರ್. ದ್ರಾಕ್ಷಿ ಬೆಳೆ ಮತ್ತೆ ಕಾಯಿಪಲ್ಲೆ ಬೆಳಬೇಕಂತ ಮಾಡಿವ. ಸಾವಯವ ಗೊಬ್ಬರ ಅಲ್ಲ, ಇವತ್ತು ಗೊಬ್ಬರ ಹಾಕಿ ಕೆಮಿಕಲ್ ಗೊಬ್ಬರ ಹಾಕ್ಬೇಕೇನು ಸರ್? ಸಾವಯವ ಗೊಬ್ಬರ ಜೊತೆಗೆ ಕೆಮಿಕಲ್ ಗೊಬ್ಬರ ಹಾಕ್ಬೇಕೇನು ಸರ್? ಆಮೇಲೆ ಯಾವುದು ಬ್ಯಾನ್ ಎಂಡೋಸಲ್ಫಾನ್ ಅಥವಾ ಯಾವುದೋ ಇದು ಬಂದ್ ಮಾಡ್ಯಾರಲ್ಲ, ಪೇಟೆ ಶೀಟ್ ಯಾವುದೋ ಬಂದ್ ಮಾಡ್ಯಾರಲ್ಲ. ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಅವರು ಇದ್ದಾರೆ, ಮಾತಾಡ್ತಾರೆ, ಕೇಳಿ. ನಮಸ್ಕಾರ ರೈತ ಬಾಂಧವರೇ, ನಾವು ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ತಮ್ಮದು ಸ್ಥಳ ಇದೆ ಅಂತ ಹೇಳಿದ್ರಿ, ಕ್ಷೇತ್ರ ಅಂತ ಹೇಳಿದ್ರಿ. ಧಾರವಾಡ ಕ್ಷೇತ್ರ ದ್ರಾಕ್ಷಿ ಬೆಳೆಗೆ ಸೂಕ್ತವಲ್ಲ, ವಾತಾವರಣದ ಪ್ರಕಾರ ಇಲ್ಲಿ ಮಳೆ ಹೆಚ್ಚಾಗೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಇದಕ್ಕೆ ಒಣ ಪ್ರದೇಶ ಬೇಕು. ತಮಗೆ ಗೊತ್ತಿದ್ದಾಗೆ ದ್ರಾಕ್ಷಿ ಕ್ಷೇತ್ರ ಅಂತಂದರೆ ಬಿಜಾಪುರ, ಸೊಲ್ಲಾಪುರ, ಮಹಾರಾಷ್ಟ್ರದ ಒಣ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ. ಆದ್ದರಿಂದ ತಾವು ಧಾರವಾಡದಲ್ಲಿ ದ್ರಾಕ್ಷಿ ಬೆಳೆಯೋದನ್ನು ವಿಚಾರವನ್ನು ಬಿಡಬೇಕು. ಎರಡನೇದಾಗಿ ತಾವು ಹೇಳಿದ್ರಲ್ಲ, ಕಾಯಿಪಲ್ಲೆಗಳನ್ನು ಬೆಳಿಬೋದು. ಕಾಯಿಪಲ್ಲೆಗಳು ತಾವು ಹೇಳಿದ್ರಿ 30-40 ಅಂತ, ಅಂದರೆ ಒಂದು ಸೈಟ್ನಲ್ಲಿ ತಾವು ತಮ್ಮ ಮನೆಗೆ ಬೇಕಾದಂಥ ಒಂದು ಕಾಯಿಪಲ್ಲೆಗಳನ್ನು ಬೆಳ್ಕೋಬೋದು. ಇದರಲ್ಲಿ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಈ ಪದ್ಧತಿಯನ್ನು ಅಳವಡಿಸ್ಕೊಂಡು ತಾವು ಬೆಳಿಬೋದು. ಇದಕ್ಕೆ ಒಂದೇ ಏನಪ್ಪ ಅಂತಂದರೆ, ಅದಕ್ಕೋಸ್ಕರನೇ ಯಾವುದೇ ಬ್ಯಾನ್ ಮಾಡಿರಲಿ, ಸಾವಯವ ಕೃಷಿ ಒಳಗೆ ನಿಮ್ಗೆ ಯಾವ ಒಂದು ಕೀಟನಾಶಕಗಳ ಅವಶ್ಯಕತೆ ಇಲ್ಲ. ನೈಸರ್ಗಿಕ ಕೃಷಿಯಲ್ಲಿ ತಾವೇ ತಯಾರಿಸ್ಕೊಂಡು ಕೀಟನಾಶಕಗಳನ್ನು, ಅಂದರೆ ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಕೀಟನಾಶಕಗಳು ಅಂತ ಹೇಳಲ್ಲ, ಜೈವಿಕ ಕೀಟನಾಶಕಗಳು ಅಂತ ಹೇಳ್ತೀವಿ. ನೈಸರ್ಗಿಕ ಕೃಷಿಯೊಳಗೆ ಬಂದಾಗ ಈ ಒಂದು ಸಸ್ಯಗಳನ್ನು ಬಳಸ್ಕೊಂಡು ಸಸ್ಯಗಳ ಒಂದು ಕಷಾಯವನ್ನು ಮಾಡಿ ಕೀಟವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸಾವಯವ ಕೃಷಿಗೆ ಬಂದಾಗ ತಾವು ನಮ್ಮ ಸಾವಯವ ಕೃಷಿ ಸಂಸ್ಥೆ ಇದೆ, ಇಲ್ಲಿ ಉತ್ಪಾದನೆ ಮಾಡುವಂಥ ಜೈವಿಕ ಕೀಟನಾಶಕಗಳು ಅಥವಾ ಜೈವಿಕ ಪೀಡೆನಾಶಕಗಳು ಅಂತ ಹೇಳ್ತೀವಿ, ಅದನ್ನು ಬಳಸ್ಕೊಂಡು ತಾವು ಕೀಟವನ್ನು ನಿರ್ವಹಣೆ ಮಾಡ್ಬೋದು, ರೋಗವನ್ನು ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಸಹಿತ ಈ ಒಂದು ಬಯೋಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಅದನ್ನು ಬಳಸ್ಕೊಂಡು ತಾವು ಪೋಷಕಾಂಶಗಳನ್ನು ಒದಗಿಸ್ಬೋದು. ಇದ್ರ ಜೊತೆಗೆ ಮುಖ್ಯವಾಗಿ ಪೋಷಕಾಂಶಗಳನ್ನು ಒದಗಿಸ್ಬೇಕು ಅಂತಂದರೆ, ಯಾ ಕೇಳಿ, ಬೆಳಿಬಹುದು. ಅದಕ್ಕೆ ಆದಂತಹ ಸಮಯದಲ್ಲಿ ಹಲವಾರು, ನಾನೀಗ ಮುಂದೆ ತಿಳಿಸ್ಕೊಡ್ತೇನೆ, ತಾವು ಕೇಳಿ ಸಂಪೂರ್ಣವಾಗಿ, ಮತ್ತೆ ತಮ್ಮ ಪ್ರಶ್ನೆಗಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಇದಕ್ಕೆಲ್ಲ ಏನೇನು ಬಳಸಬೇಕು, ತತ್ವಗಳು ಏನಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡ ಮೇಲೆ ಮತ್ತೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಷ್ಟೊತ್ತವರು ತಮಗೆ ಹೇಳಿದ್ರಲ್ರಿ, ದ್ರಾಕ್ಷಿ ಯೋಗ್ಯವಲ್ಲಂತೆ, ದ್ರಾಕ್ಷಿಯನ್ನು ಇಲ್ಲಿ ದಯಮಾಡಿ ಬೆಳಿಬೇಡ್ರಿ, ಕಾಯಿಪಲ್ಲೆಗಳನ್ನಲ್ಲಿ ಬೆಳಿಬೋದು, ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಇವುಗಳನ್ನು ಬೆಳೆದ್ರೆ ಉತ್ತಮವಾದ ಬೆಳೆ ಬರುತ್ತೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈ ನಮ್ಮ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯ ಸಮಗ್ರ ಕೃಷಿ ತತ್ವಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅವಶ್ಯಕವಾಗಿ. ರೈತ ಬಂಧುವರೇ, ಇವತ್ತಿನ ದಿನ ನಾವು ಸಾವಯವ ಕೃಷಿ ಕಡೆ, ನೈಸರ್ಗಿಕ ಕೃಷಿ ಕಡೆ ಮತ್ತು ಸಮಗ್ರ ಕೃಷಿ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಕೇವಲ ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಬರೀ ಬೆಳೆಗಳನ್ನು ಬೆಳೆದಾಗ ಕೃಷಿ ಲಾಭದಾಯಕವಾಗ್ತಾ ಇಲ್ಲ. ಮತ್ತು ತಾವು ಹೇಳ್ದಾಗ ಈಗಾಗಲೇ ಕೀಟನಾಶಕಗಳನ್ನು, ಪೀಡನಾಶಕಗಳನ್ನು ಹೆಚ್ಚೆಚ್ಚಾಗಿ ಬಳಸೋದ್ರಿಂದ ಪರಿಸರದ ಒಂದು ಸಾಮ್ಯತೆ, ಅದು ಸಹಿತ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಈ ನೈಸರ್ಗಿಕ ಕೃಷಿ ಅಂತಂದಾಗ, ಇದು ಪಶು ಆಧಾರಿತ ಕೃಷಿ. ತಮಗೆ ಮೊದಲನೇದಾಗಿ ನೈಸರ್ಗಿಕ ಕೃಷಿ ಅಳವಡಿಸ್ಕೋಬೇಕು ಅಂತಂದರೆ ಯಾವುದಾದ್ರೂ ಒಂದು ಆಕಳನ್ನು ತಾವು ಪಾಲನೆ ಮಾಡಬೇಕಾಗತ್ತೆ. ಇಲ್ಲೇನಪ್ಪ ಅಂತಂದರೆ, ಪಶು ಆಧಾರಿತ ಅಂದಾಗ ಮುಖ್ಯವಾಗಿ ನಾವು ಯಾವುದೇ ಒಂದು ಪರಿಕರಗಳನ್ನು ನಾವು ಬಳಸಬೇಕು ಅಂತಂದರೆ, ತಯಾರು ಮಾಡಬೇಕು ಅಂತಂದರೆ, ನೈಸರ್ಗಿಕ ಕೃಷಿಯಲ್ಲಿ ಪಶುವಿನ ಒಂದು ಸಗಣಿ ಮತ್ತು ಗೋಮೂತ್ರ ಭಾಳ ಮುಖ್ಯವಾಗಿ ಬೇಕಾಗಿರುತ್ತೆ. ಈಗಾಗಲೇ ಇವತ್ತಿನ ವಿಷಯ ಇರುವಂಥದ್ದು ತತ್ವಗಳು, ನೈಸರ್ಗಿಕ ಕೃಷಿ ತತ್ವಗಳು ಅಂತಂದರೆ ಸುಮಾರು 8-9 ತತ್ವಗಳನ್ನು ನಾನು ಈಗ ತಿಳಿಪಡಿಸ್ತೇನೆ. ಒಂದೇನಪ್ಪ ಅಂತಂದರೆ, ದೇಶೀ ಬೀಜಗಳು. ತಾವು ಆದಷ್ಟು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾಗ, ನಮ್ಮ ರೈತರ ಭಾಷೆ ಒಳಗೆ ಹೇಳಬೇಕು ಅಂತಂದರೆ ಜವಾರಿ ಬೀಜಗಳು ಅಂತ ಹೇಳ್ತೀವಿ. ಆ ಜವಾರಿ ಬೀಜಗಳನ್ನು ಸ್ಥಳೀಯವಾಗಿ ತಾವೇ ಆಯ್ಕೆ ಮಾಡಿಕೊಂಡು ನಿಮ್ಮ ಸ್ಥಳಕ್ಕೆ, ನಿಮ್ಮ ನೆಲಕ್ಕೆ ಸೂಕ್ತವಾದಂಥ ಬೀಜಗಳನ್ನು ಉಪಯೋಗಿಸ್ಬೇಕು. ಮತ್ತು ನಾವು ಭೂಮಿಯನ್ನು ತಯಾರಿಸುವಾಗ ಹೆಚ್ಚು ಆದ ಆಳವಾದ ಉಳುಮೆಯನ್ನು ಮಾಡುವ ಹಾಗಿಲ್ಲ. ಎಷ್ಟು ಬೀಜ ಹಾಕಲಿಕ್ಕೆ ನಮಗೆ ಬೇಕೋ ಅಷ್ಟೇ ಒಂದು ಭೂಮಿಯ ಉಳುಮೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಇದು ಎರಡನೇ ತತ್ವ. ಇನ್ನು ಮೂರನೇ ತತ್ವ ಅಂತಂದರೆ, ಆ ಬೀಜಕ್ಕೆ ಒಂದು ಬೀಜಾಮೃತ, ಈ ಸಗಣಿಯಿಂದ ಬರುವಂಥ ಒಂದು ಜೈವಾಣುಗಳನ್ನು ಹೊಂದಿರತಕ್ಕಂಥ ಈ ಬೀಜಾಮೃತದಿಂದ ಬೀಜವನ್ನು ಉಪಚಾರ ಮಾಡಬೇಕಾಗುತ್ತೆ. ಇದರಿಂದ ಏನಪ್ಪ ಅಂತಂತಂದರೆ, ಬೀಜಕ್ಕೆ ಒಂದು ರಂಜಕ ಕರಗಿಸುವಂಥ ಗೊಬ್ಬರ, ಸಾರಜನಕ ಸ್ಥಿರೀಕರಣ ಮಾಡುವಂತಹ ಗೊಬ್ಬರ, ಪೊಟ್ಯಾಷಿಯಂ ಕರಗಿಸುವಂಥ ಗೊಬ್ಬರ, ಇವೆಲ್ಲವೂ ಸಹಿತ ಜೀವಾಣುಗಳ ಮೂಲಕ ಒದಗಿಸ್ಕೊಡುತ್ತೆ. ಇದಲ್ಲದೆ ಈ ಬೆಳೆಗೆ, ಬೆಳವಣಿಗೆಗೆ ಬೇಕಾದಂಥ ಇದು ಸಾರಜನಕ, ರಂಜಕ, ಪೊಟ್ಯಾಷು, ಮತ್ತು ದ್ವಿತೀಯವಾಗಿ ಪೋಷಕಾಂಶಗಳು ಬೇಕಾದಂಥ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರು ಮತ್ತು ಲಘು ಪೋಷಕಾಂಶಗಳು, ಇದನ್ನು ಸಹಿತ ನಮ್ಮ ಬೀಜಾಮೃತ ಒದಗಿಸ್ಕೊಡುತ್ತೆ. ಡಾಕ್ಟರ್, ಒಂದು ಕರೆ ಇದೆ. ಹಲೋ ಸರ್. ಹಲೋ ಸರ್, ಯಾರು ಮಾತಾಡಿದ್ರೆ? ಹಲೋ, ಅಲ್ಲ ತಮ್ಮ ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು, ತಮ್ಮ ಹೆಸರು ಹೇಳ್ರಿ ಫಸ್ಟ್. ಹನಂಸಾಗರದಿಂದ ತಮ್ಮ ಹೆಸರು ರೀ. ಹಲೋ ಹಲೋ, ಕರೆ ಕಟ್ಟಾಗಿದೆ ತಾಂತ್ರಿಕ ದೋಷದಿಂದ. ತಾವು ಹೇಳ್ತಾ, ಹಲೋ ನಮಸ್ಕಾರ ಸರ್. ನಮಸ್ಕಾರ ರೀ, ಯಾರು ಮಾತಾಡಿದ್ರಿ? ನಾವು ಕುಂದಗೋಳ ತಾಲೂಕ್ ಭರದ್ವಾಡದಿಂದ ಫಕೀರೇಶನಿಂದಪ್ಪ ಸೋರೋಣಿಗೆ ಅಂತೇಳಿ. ಫಕೀರೇಶ್ ಅವರೇ ಮಾತಾಡ್ರಿ. ಈಗ ನಾವು ಸಾವಯವ ಮತ್ತು ಪ್ಲಸ್ ರಾಸಾಯನಿಕ ಎರಡೂ ಮಾಡ್ತೀವ್ರಿ ಕೃಷಿನ. ಅಂದ್ರೆ ಸಾವಯವ ಅಂತಂದ್ರೆ ಈಗ ಸಗಣಿ ಗೊಬ್ಬರ ಹಾಕೋದು ಮತ್ತೆ ಕುರಿ ತರಬಸೋದು, ಅದನ್ನ ಸಪ್ಲೈ ಮಾಡಿರ್ತೀವ್ರಿ ಭೂಮಿಗೆ. ಮುಂದೆ ನಂತರ ಮಾಡೋದು ನಾವು ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕ ಇವನ್ನೆಲ್ಲ ಮಾಡ್ತೀವ್ರಿ. ಈಗ ನಾ ಕೀಟನಾಶಕ ಮತ್ತೆ ಇದು ನಾವು ಅದಕ್ಕೆ ಸಾವಯವದೊಳಗೆ ನಾವು ಯಾವ ರೀತಿ ಮಾಡ್ಬೋದು ಅಂತ. ಅಲ್ಲ, ಇದು ಮುಖ್ಯವಾಗಿ ನಾವು ಸಾವಯವ ಕೃಷಿಯನ್ನು ಮಾಡ್ತಾ ಇರುವಾಗ, ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇರುವಾಗ ರಾಸಾಯನಿಕ ಮುಕ್ತವಾಗಿ ಮಾಡಬೇಕು. ಇದರ ಕುರಿತು ಡಾಕ್ಟರ್ ಚಂದ್ರಶೇಖರ್ ಅವರೇ ಮಾತಾಡಿ. ಫಕೀರೇಶ್ ಅವರೇ, ತಾವೇನು ಮಾಡ್ತಾ ಇದ್ದೀರಿ? ತಾವು ಮಾಡ್ತಾ ಇರುವಂಥದ್ದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅಥವಾ IPM ಅಂತ ಹೇಳ್ತೀವಿ, ಸಮಗ್ರ ಕೀಟ ನಿರ್ವಹಣೆ. ಅಂದ್ರೆ ಇದರಲ್ಲಿ ಸಾವಯವ ಗೊಬ್ಬರಗಳನ್ನು ಒದಗಿಸ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಆದರೆ ತಾವು ತತ್ವಗಳು ತಿಳ್ಕೊಬೇಕು. ಸಾವಯವ ಕೃಷಿ ಅಂತಂದ್ರೆ ಸಂಪೂರ್ಣವಾಗಿ ಕೀಟನಾಶಕ ಮುಕ್ತವಾದಂತಹ ಕೃಷಿ. ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋ ಹಾಗಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋ ಹಾಗಿಲ್ಲ, ಮತ್ತು ಯಾವುದೇ ರಾಸಾಯನಿಕ ಪೀಡೆನಾಶಕಗಳು, ಕಳೆನಾಶಕಗಳು ಅಂತ ಹೇಳ್ತೀವಿ, ಅದೇ ರೀತಿ ಶಿಲೀಂದ್ರನಾಶಕಗಳು ಇವ್ಯಾವನ್ನು ಸಹಿತ ಬಳಸೋ ಹಾಗಿಲ್ಲ. ಇದರದೇ ಅಂತ ಒಂದು ಗುಣಮಾನಗಳಿದ್ದಾವೆ. ಸಾವಯವ ಕೃಷಿಯಲ್ಲಿ ತಾವು ಸರ್ಟಿಫಿಕೇಷನ್ ಮಾಡಿಸ್ಬೇಕು ಅಂತಂದರೆ ಒಂದು ಗೈಡ್ಲೈನ್ಸ್ ಇದೆ, ಯಾವುದ್ಯಾವುದನ್ನು ಬಳಸಬೇಕು, ಯಾವುದ್ಯಾವುದನ್ನು ಬಳಸಬಾರ್ದು ಅಂತ. ತಾವು ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡಬೇಕು ಅಂತಂದರೆ ಸಂಪೂರ್ಣವಾಗಿ ಇದರ ತತ್ವಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಸಾವಯವ ಗೊಬ್ಬರಗಳ ಮೂಲಕ ಪೋಷಕಾಂಶಗಳನ್ನು ಒದಗಿಸ್ಬೇಕು, ಕೀಟಗಳನ್ನು ಒಂದು ಜೈವಿಕ ಪೀಡೆನಾಶಕಗಳ ಮೂಲಕ ನಿಯಂತ್ರಣ ಮಾಡಬೇಕು. ಅದೇ ರೀತಿ ಜೈವಿಕ ಶಿಲೀಂದ್ರನಾಶಕಗಳು ಬರ್ತವೆ, ಅದನ್ನು ಬಳಸಿ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಹೀಗಾಗಿ ಅದಷ್ಟೇ, ಅದು ಸಾವಯವ ಕೃಷಿ ಅಂತಂದ ನೀವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋ ಹಾಗಿಲ್ಲ. ಅದನ್ನು ಬಳಸಿದ್ರೆ ನಾವು ಸಾವಯವ ಕೃಷಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ಸಮಗ್ರ ಕೃಷಿ, ಸಮಗ್ರ ಪೀಡೆನಾಶಕಗಳ ಪದ್ಧತಿ ಆಗ್ತದೆ. ಈಗ ಸಂಪೂರ್ಣ ನಾವು ರಾಸಾಯನಿಕ ಮುಕ್ತವಾಗಿ ಮಾಡಬೇಕು ಅಂತಂದ್ರೆ ಅದನ್ನು ಸಾವಯವ ಕೃಷಿಯ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು. ಇದಕ್ಕೆ ಮುಂದೆ ನಾನು ತಿಳಿಸ್ಕೊಡ್ತೇನೆ ಏನೇನು ಇದೆ ಅಂತ, ಅನ್ನೋದು ತಾವು ಸಂಪೂರ್ಣವಾಗಿ ಕೇಳಿ. ಸರ್, ಈ ವಿಶ್ವವಿದ್ಯಾಲಯ ನಾವು ಯಾವ ಯಾವ ಇದು ಬರಕ್ಕೆ ಸಾವಯವ ಕೃಷಿ ಸಂಸ್ಥೆ ಅಂತ ಇದೆ, ಅದಕ್ಕೋಸ್ಕರನೇ ಒಂದು ಸಂಸ್ಥೆ ಇದೆ. ಮತ್ತೆ ಇವತ್ತಿನ ದಿವಸ ಭಾರತ ಸರ್ಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯವನ್ನು ಈ ನೈಸರ್ಗಿಕ ಕೃಷಿಯ ಕೇಂದ್ರ ಅಂತಲೂ ಸಹಿತ ಗುರುತಿಸಿದೆ. ಇಲ್ಲಿ ಸಂಪೂರ್ಣವಾಗಿ 40 ಎಕರೆ ಭೂಮಿಯನ್ನು ಸಾವಯವ ಕೃಷಿ ಬೆಳೆ ತತ್ವಗಳನ್ನು ಅಳವಡಿಸ್ಕೊಂಡು ಮಾಡಿದಂಥದ್ದಿದೆ. ಇದರಲ್ಲಿ ಸಮಗ್ರ ಸಾವಯವ ಕೃಷಿ ಪದ್ಧತಿಯನ್ನು ಸಹಿತ ಅಳವಡಿಸ್ಕೊಂಡಿದೆ. ಆದ್ದರಿಂದ ತಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದರೆ ತಮಗೆ ಸಂಪೂರ್ಣ ಮಾಹಿತಿ ಮತ್ತು ಇದರ ತಾಂತ್ರಿಕತೆ ತಮಗೆ ಲಭ್ಯ ಆಗುತ್ತೆ. ಹೌದೌದು, ಕೃಷಿ ವಿಶ್ವವಿದ್ಯಾಲಯ ಶನಿವಾರದಲ್ಲಿ ಅರ್ಧ ದಿವಸ ಇರುತ್ತೆ, ಭಾನುವಾರ ರಜಾ ಇರುತ್ತೆ, ಉಳಿದಂಥ ಎಲ್ಲ ದಿವಸಗಳು ಸಹಿತ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕನು ಸಹಿತ ತೆರೆದಿರುತ್ತೆ, ತಾವು ಬರ್ಬೋದು. ನೀವು ಕೊನೆಗೆ ಹೇಳ್ತಾರೆ, ಲಾಸ್ಟ್ಗೆ ಅವ್ರ ನಂಬರ್ ಹೇಳ್ತಾರೆ, ನೀವು ಬನ್ನಿ ಸರ್. ಅಗಡಿ ಸರ್, ಬಹಳ ಚಲೋ ಕಾರ್ಯಕ್ರಮ ನಡೆಸಿಕೊಡ್ತೀರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ಅವ್ರಿಗೆ ಅವಕಾಶ ಮಾಡ್ಕೊಡೋಣ. ಹಲೋ, ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ನಾವು ಸಿಂಗಿ ತಾಲೂಕು ಬೆಳಗಾವಿಯಿಂದ ನಾನಗೌಡ ಅಂಗಡಿ ಮಾತಾಡ್ತೀನಿ ಸರ್. ನಾನನಗೌಡ್ರೆ? ಹೌದು. ನಮಸ್ಕಾರ ರೀ, ತಮ್ಮ ಪ್ರಶ್ನೆ ನೇರವಾಗಿರಲ್ರಿ, ಇಲ್ಲಿ ತಜ್ಞರಿದ್ದಾರೆ, ಮಾತಾಡಿ. ಹೌದ್ರಿ ಸರ್, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನೋಡ್ರಿ ಸರ್, ಈಗ ನಾವು ಜೈವಿ ಬಿತ್ತು ಒಂದು ತಿಂಗಳ ಜೈವಿರಿ ಕೇಳ್ರಿ. ಹೇಳಿ. ಅದು ಈಗ ಹಳದಿ ಆಗ್ಲಿಕ್ಕೆ ಹಳದಿ ಏನ್ ಬಿತ್ತಿದಿರಿ? ಜವಿ ಏನ್ ಜವೆ ಗೋಧಿನೋ? ಜವೆ ಗೋಧಿ, ಗೋಧಿ ಒಳಗೆ ಜವಿ ಅಂತ. ಹೌದೌದು, ಗೊತ್ತಿದೆ ಹೇಳಿ. ಸದಕ ಅಂತಾನು ಹೇಳ್ತೀವಿ, ಜವೆ ಗೋಧಿ ಅಂತಾನು ಹೇಳ್ತೀವಿ. ಸದಕ ಸದಕ ಹೇಳಿ ಹೇಳಿ. ಹಳದಿ ಆಗ್ಲಿಕ್ಕೆ ಓಕೆ. ಈಗ ಅದು ಈಗ ಬಿತ್ತು ಒಂದ್ ತಿಂಗಳಾಯ್ತರಿ, ಮನ್ನೆ ತಂದು ಕಳೆನಾಶಕ ಹೊಡೆದ್ರಿ. ಹೊಡೆದ ಕೂಡಲೇ ಅದು ಈಗ ಹಳದಿ ಆಗ್ಯದ್ರಿ, ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ವಿಚಾರ? ಅಲ್ಲ, ತಾವು ಕಳೆನಾಶಕಗಳನ್ನ ಬಳಸಬಾರ್ದು, ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಒಳಗೆ ಹೇಳ್ತೀವಿ. ಕಳೆನಾಶಕಗಳನ್ನು ಬಳಸಿದ್ರೆ ತಾವು ದಯವಿಟ್ಟು ಆ ಬೆಳೆಗೆ ಶಿಫಾರಸು ಮಾಡಿದಂಥ ಕಳೆನಾಶಕ ಇದೆಯೋ ಅಲ್ಲ ಅಂತ ತಿಳ್ಕೊಬೇಕು. ಅದು ಬೇರೆ ಕಳೆನಾಶಕಗಳಾಗಿದ್ದರೆ ಬೆಳೆಯನ್ನು ಅಳತೆ ಮಾಡುತ್ತೆ. ಅಲ್ಲ, ಯಾವುದಕ್ಕೂ ನಮ್ಮ ಕೀಟಶಾಸ್ತ್ರಜ್ಞರು ಇದ್ದಾರೆ ಇಲ್ಲಿ, ಡಾಕ್ಟರ್ ಪಿ ಯು ಕೃಷ್ಣರಾಜ್ ಅವರು ಇದ್ದಾರೆ, ಮಾತಾಡಿ. ಡಾಕ್ಟರ್ ಸಿ ಪಿ ಮಲಾಪುರ ಅವರೇ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ. ಈಗ ಏನಂದ್ರೆ, ನೀವು ಮೊದಲಿಗೆ ಕಳೆನಾಶಕ ಉಪಯೋಗ ಮಾಡಬೇಕಾದ್ರೆ ಅದು ಯಾವ ಕಳೆನಾಶಕ ಯಾವ ಬೆಳೆಯಲ್ಲಿ ಇದನ್ನು ಮಾಡಿರ್ತಾರೆ, ಅದನ್ನಷ್ಟು ಶಿಫಾರಸು ಮಾಡಿರ್ತಾರೆ, ಅದನ್ನಷ್ಟು ಉಪಯೋಗ ಮಾಡಬೇಕು. ನೀವು ಅದನ್ನು ಒಂದು ಬೆಳೆ ಮಾಡಿದ್ರಿ, ಅದು ಶಿಫಾರಸು ಮಾಡಿದ್ದೇರಿ, ಮತ್ತು ಅವ್ರಿಗೆ ಮೆಡಿಸಿನ್ ಇದ್ರವ್ರಿಗೆ ಕೇಳಿ ಮಾಡಿ ತಂದಿರ್ತಾರ? ಅಲ್ಲ, ಅವ್ರು ಕೇಳಿರ್ತೀರಿ, ಬಟ್ ನೀ ಅದು ಅವ್ರಿಗೆ ಕೊಟ್ಟದ್ದು ಸೂಕ್ತ ಇದೆಯಲ್ಲ ನೋಡ್ಬೇಕು ನೀವು. ಒಂದು ಆಮೇಲೆ ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕ್ಬಾರ್ದು, ಆಮೇಲೆ ಅದು ಯಾವಾಗ ಮಾಡ್ಬೇಕು ಅನ್ನೋದು ಅದಕ್ಕೆ ಮಾಡಿಬಿಡ್ರಿ. ನಾನಗೌಡ್ರ, ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಸಮಗ್ರ ಕೃಷಿಯ ಕುರಿತು. ಇಲ್ಲಿ ಕೀಟನಾಶಕವನ್ನು ಬಳಸಿ ತಾವು ವ್ಯವಸಾಯವನ್ನು ಮಾಡ್ತಾ ಇದ್ದೀರಿ, ಅದನ್ನು ಬಿಡ್ರಿ. ಈ ಸಮಗ್ರ ಕೃಷಿಯನ್ನು, ಸಾವಯವ ಕೃಷಿಯನ್ನು ಸಮಗ್ರ ಕೃಷಿಯಾಗಿ ತಾವು ಬದಲಾವಣೆ ಹೊಂದಿದ್ದಲ್ಲಿ ಹೆಚ್ಚು ಹೆಚ್ಚು ಬೆಳೆಯಲ್ಲಿ ಲಾಭಗಳನ್ನು ಪಡಿಬೋದು ಅನ್ನೋದೇ ನಮ್ಮ ಉದ್ದೇಶ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಬೇರೆ ಕರೆ ನೋಡೋಣ. ಹಲೋ, ಹಲೋ ಸರ್, ನಮಸ್ಕಾರ, ಯಾರು ಮಾತಾಡೋದು? ಹನುಮಸಾಗರ್ ಅಂತ ಮಾತಾಡ್ತೀವಿ ಸರ್. ಹನುಮಸಾಗರ್ ಅವರ ಮೊದಲು ಮಾತಾಡಿದ್ರಿ ತಾವು? ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ನಮಸ್ಕಾರ. ಹಲೋ, ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಕುಮಾರ್ ಅಂಗಡಿ ಅವರೇ. ನಮಸ್ಕಾರ ನಿಮಗೆ. ನಮಸ್ಕಾರ, ಕೋಟಿ ಕೋಟಿ. ಮುಚ್ಚನಾಥ್ ತಿರ್ಲಾಪುರ್ ಅಂತ ಹೇಳಿ. ತಿರ್ಲಾಪುರ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ ನೇರವಾಗಿ. ಸರ್, ಏನಂದ್ರೆ ನಮ್ಮ ಹಿತ್ತಲಲ್ಲಿ ಒಂದು 10 ತೆಂಗಿನ ಮರ ಬೆಳೆಸಿದೆ ನಾನು. ತಮ್ಮ ರೇಡಿಯೋ ಸೆಟ್ ಅನ್ನ ದೂರಿಡಿ. ಹ್ಞೂ ಸರ್, ದೂರಿದ್ದೇನೆ ಸರ್. ಹ್ಞೂ ಸರ್. ಹಾ ಸರ್. ಹಾ ಕೇಳಿ. ಕೇಳುತ್ತೆ ಸರ್. ಹಾ ಕೇಳಿ. ಈಗ ನಮ್ಮ ಹಿತ್ತದಲ್ಲಿ ಒಂದು 10 ತೆಂಗಿನ ಮರಗಳನ್ನು ಬೆಳೆಸಿದೆ ಸರ್. ಹಾ, ಅದು ಏನಾಗಿದೆ ಅಂದ್ರೆ ಸರ್, ನಮ್ಗೆ ಹಚ್ಚೋಕೆ ಐಡಿಯಾ ಬರಲಿಲ್ಲ. ಸ್ವಲ್ಪ 10 ಆಗ್ಬಿಟ್ಟಿದ್ದಾವು. ಅವು ಎಲ್ಲ ಸ್ವಲ್ಪ ಬಡ್ಡಿ ಹಿಡಿದವ್ ಸರ್ ಈಗಾಗ್ಲೇ. ಅಲ್ಲ, ನಾನು ಅವಕ್ಕೆ ತಕ್ಕಪಟ್ಟೆ ನೀರು ಹಾಕಿದ್ದೀನಿ, ಮತ್ತೆ ಸಗಣಿ ಗೊಬ್ಬರ ದಾರಿಯಲ್ಲೆಲ್ಲ ಹಿಡ್ಕೊಂಡ್ಬಂದು ತಗೊಂಡ್ಬಂದು ಹಾಕಿದೀನಿ ಸರ್. ಚೆನ್ನಾಗೆಲ್ಲ ಬೆಳೆದವ್ ಸರ್. ಆದ್ರೂ ಒಂದ್ ಗಿಡ ಕಾಯಿ ಬಿಟ್ಟಿದ್ದೆ, ಸಣ್ಣ ಸಣ್ಣ ಹಿಂಬೆ ಅನ್ ಕತೆ ಆಗಿತ್ತು, ಅವೆಲ್ಲ ಉದುರ್ ಬಿಟ್ಟಿದ್ದ ಸರ್ ಒಂದ್ ಗಿಡದಲ್ಲಿ. ಹ್ಮ್ ಸರ್, ಅದಕ್ಕೆ ಅದಕ್ಕೆ ಏನಾದ್ರು ಒಂದಿಷ್ಟು ಪರಿಹಾರ ಹೇಳ್ತಾರ ಸರ್ ಅಂತ ಕೇಳ್ತಾರೆ. ಚಂದ್ರಶೇಖರ್ ಅವರು ಇದಾರೆ, ಮಾತಾಡಿ. ಈಗ ತಾವು ಈಗಾಗಲೇ ಹೇಳಿದ್ರಿ ಸರ್, ಧನ್ಯವಾದ. ನಿಮ್ಗೆ ಅನಂತ್ ಕೋಟ್ ಹೇಳಿ ಸರ್ ಒಂದಿಷ್ಟು ನಮ್ಮ ಗಿಡಗಳ ಸಮಸ್ಯೆಗಳಿಗೆ. ನಮಸ್ಕಾರ. ಈಗ ತಾವು 10 ಹಾಕಿದ್ರಿ ಅಂತ ಹೇಳಿದ್ರಿ, ಎಷ್ಟು ಫೂಟ್ಗೆ ಗಿಡದಿಂದ ಗಿಡಕ್ಕೆ ಹಾಕಿದ್ರಿ ಸರ್? ಅಂದಾಜು ನಮ್ಗೆ ಅವಾಗ ಐಡಿಯಾ ಸಿಗಲಿಲ್ಲ. ಬಹುಶಃ ಈಗ ಒಂದು 4-5 ಫೂಟ್ ಹಿಂಗ ಅಂತರ ಅದ ಸರ್. ಬಹಳ ಹತ್ತಿರ ಆಯ್ತದು. ತೆಂಗಿನ ಗಿಡಕ್ಕೆ 30 ಅಡಿ 30 ಅಡಿ 30 ಅಡಿ, ಬಹಳ ಕಡಿಮೆ ಅಂತ ಅಂತಂದ್ರು 25 ಅಡಿಗೆ ಒಂದು ಗಿಡ ಬರುವ ಹಾಗೆ ತಾವು ಮಧ್ಯೆ ಇರುವಂತ ಗಿಡಗಳನ್ನ ತೆಗೆಯಬೇಕು. ಇಲ್ಲ ಅಂತಂದ್ರೆ ಗರಿಗಳು ಒಂದಕ್ಕೊಂದು ಕೂಡಿಕೊಂಡು ನಿಮ್ಗೆ ಯಾವುದೇ ಗಿಡ ಕಾಯಿಯನ್ನ ಬಿಡೋದಿಲ್ಲ. ಇದು ಒಂದು ಆಯ್ತು. ಇಲ್ಲ, ಮಧ್ಯೆ ಇರುವಂತ ಗಿಡಗಳನ್ನ ತೆಗೀರಿ, ಆ ಜಾಗವನ್ನ ಬೇರೆ ಬೆಳೆಯನ್ನ ಬೆಳೀಲಿಕ್ಕೆ ತಾವು ಬಳಸ್ಕೊಳ್ಬಹುದು. ಎರಡನೇದಾಗಿ ಅದಕ್ಕೆ ಹೇಳ್ತೇನೆ ತಮಗೆ ಕಾಯಿ ಉದುರ್ತಾ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಸರಿಯಾಗಿ ಪೋಷಕಾಂಶಗಳ ನಿರ್ವಹಣೆ ಆಗಿರಲಿಲ್ಲ ಅಂತಂದ್ರೆ ಕಾಯಿ ಉದುರ್ತದೆ. ಈಗ ನಾವು ಸಾವಯವ ಕೃಷಿ ಹೌದು, ಸಾವಯವ ಕೃಷಿ ಒಳಗೆ ನಾವು ಹೇಳೋದು ಅಂತಂದ್ರೆ, ಒಂದು ಸಗಣಿ ಗೊಬ್ಬರ ಕೊಡಬೇಕು, ಇಲ್ಲ ನಿಮಗೆ ಎರೆಹುಳು ಗೊಬ್ಬರ ಇದ್ರೆ ಅದನ್ನು ಕೊಡ್ಬೋದು, ಇಲ್ಲ ಅಂತಂದ್ರೆ ಅದರ ಒಂದು ಗಿಡದ ಬುಡದಲ್ಲೇನೆ ಅಲಸಂದೆ, ಸೆಣಬು, ದೈಂಚ ಇಂಥ ಬೆಳೆಗಳನ್ನು ಬೆಳೆದು ಸುಮಾರು 2 ತಿಂಗಳು ಬೆಳೆ ಇದ್ದಾಗ ಅದನ್ನೇ ಕಟಾವು ಮಾಡಿ ಮಲ್ಚಿಂಗ್ ಅಂತ ಅದರ ಗಿಡದ ಸುತ್ತ ಅದನ್ನು ಮೇಲೆ ಅಚ್ಚಾದನೆ ಮಾಡಬೇಕು. ಇದರಿಂದ ಪೋಷಕಾಂಶಗಳು ಸಹಿತ ಸಾರ್ವಜನಿಕ ಸ್ಥಿರೀಕರಣ ಆಗಿದ್ದು ಬೆಳೆಗೆ ಸಿಗ್ತದೆ. ಪ್ರತಿಯೊಂದು ಗಿಡಕ್ಕೆ ಸುಮಾರು ನಾವು 10-15 ಕೆಜಿ ಸಾವಯವ ಗೊಬ್ಬರಗಳಾದಂಥ ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ನೀಡಬೇಕು. ತೆಂಗಿನ ಮರಕ್ಕೂ ಹಾಕ್ತೀನಿ ಸರ್. ಹಾಕ್ರಿ ಹಾಕ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ನಾವು ಬೈಲಹೊಂಗಲ ತಾಲೂಕು ಅಮಟೂರಿಂದ ಮಲ್ಲಪ್ಪ ಸೋಳಂಕಿ ಅಂತ್ರಿ ಸರ್. ಮಲ್ಲಪ್ಪ ಅವರೇ, ಕೇಳಿ, ಪ್ರಶ್ನೆ ಕೇಳಿ ನೇರವಾಗಿ. ನಾವು ಈ ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಮಾಡ್ಬೇಕಂತ ಮಾಡಿದೇವ್ರಿ ಸರ್. ಅದಕ್ಕೆ ಏನಾದ್ರು ಮಾಹಿತಿ ಹೇಳ್ಬೇಕಾಗಿತ್ತು. ಇದಾರೆ ತಜ್ಞರು, ಇದಾರೆ, ಮಾತಾಡಿ. ಈಗ ಎರೆಹುಳು ಗೊಬ್ಬರ ಮಾಡಬೇಕು ಅಂತಂದ್ರೆ ತಮ್ಮಲ್ಲಿ ಮುಖ್ಯವಾಗಿ ಅದಕ್ಕೆ ಬೇಕಾದಂತಹ ಜಾನುವಾರುಗಳು ಬೇಕು, ಎಮ್ಮೆ, ಆಕಳು, ಎತ್ತು. ಹಾ, ಮತ್ತೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ಸಿಕ್ಕುವಂತ ಯಾವುದೇ ಒಂದು ಬೆಳೆಗಳ ಒಂದು ಉಳಿಕೆಗಳು, ಮೇವು, ದನಗಳು ತಿಂದು ಉಳಿದಂತ ಒಂದು ಮೇವು, ಮತ್ತೆ ಬೇಲಿಯಲ್ಲಿ ಬೆಳೆದಂತ ಸೊಪ್ಪುಗಳು, ಇವನ್ನೆಲ್ಲವನ್ನು ಸಹಿತ ಬಳಸಿಕೊಂಡು ತಾವು ಎರೆಹುಳು ಗೊಬ್ಬರವನ್ನು ಮಾಡಬಹುದು. ಇದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿ, ಹಲವಾರು ಮಾದರಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಈ ಸಾವಯವ ಕೃಷಿ ಸಂಸ್ಥೆಯಲ್ಲಿ ನಾವು ಮಾಡಿ ರೈತರಿಗೋಸ್ಕರ ತೋರಿಸ್ಲಿಕ್ಕೆ ಇಟ್ಟಿದ್ದೇವೆ. ತಮಗೆ ಸಮಯ ಸಿಕ್ಕರೆ ಅಲ್ಲಿ ಬರ್ರಿ, ಒಂದು ಗುಂಡಿ ತೆಗೆದು ಮಾಡ್ಬೋದು, ಒಂದು ಕಲ್ಲು ಪರ್ಶಿಯನ್ನು ಹಾಕಿ ಮಾಡ್ಬೋದು, ಸಿಮೆಂಟ್ ತೊಟ್ಟಿಯನ್ನು ಹಾಕಿ ಮಾಡ್ಬೋದು. ಹಾಗಾಗಿ ಬೇರೆ ಬೇರೆ ವಿಧಾನಗಳು ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಿಮ್ಮ ಕೃಷಿ ಬೆಳೆಗಳು, ಆ ಬೆಳೆ ಉಳಿಕೆಗಳು ಮತ್ತು ಸಗಣಿ ಗೊಬ್ಬರ ಇನ್ನು ಪದರ ಪದರನಲ್ಲಿ ಹಾಕಬೇಕು. ನೀರು ಒಂದು ಸ್ವಲ್ಪ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ. ಮತ್ತು ಎರೆಹುಳು ಪ್ರಾರಂಭದಲ್ಲಿ ನೀವು ನಮ್ಮ ವಿಶ್ವವಿದ್ಯಾಲಯದಿಂದ ತಗೊಂಡೋಗಿ ಪ್ರಾರಂಭ ಮಾಡಿ ಮುಂದೆ ತಾವು ಅದನ್ನೇ ಮುಂದುವರಿಸ್ಕೊಳ್ಬೋದು. ಅದ್ರ ಬಂದು ನೋಡಿ ಅದರದ್ದು ಉಪಯೋಗ ತಗೋಬೇಕು. ಅಲ್ಲೇ ಕೂತ್ಕೊಂಡು ಮತ್ತೆ ಮಾತಾಡಿದ್ರೆ ಸರಿಯಾಗೋದಿಲ್ಲ. ಬಂದು ನಮ್ಮ ಯೂನಿವರ್ಸಿಟಿಗೆ ಬಂದು ಅದನ್ನು ನೋಡಿಕೊಂಡು ಅದನ್ನ ಅಳಿಸೋದು. ಯಾವುದಕ್ಕೂ ಒಂದ್ಸಲ ಯೂನಿವರ್ಸಿಟಿಗೆ ಬಂದು ನೋಡ್ಕೊಳ್ಳಿ. ಬೇರೆ ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಸರ್. ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ನಾವು ಹಿರೇಕೆರೆ ತಾಲೂಕಿಂದ ಈಶ್ವರಪ್ಪ ಮಾತಾಡ್ತಾರೆ, ದೂದಹಳ್ಳಿ ಅಂತ. ಈಶ್ವರಪ್ಪರೇ, ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ ಸರ್. ಈಗ ನೈಸರ್ಗಿಕ ಕೃಷಿಯಲ್ಲಿ ಈ ಕೀಟನಾಶಕ ಯಾವ ತರ ತಯಾರಿ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಪ್ರಶ್ನೆ ಸರ್. ನೈಸರ್ಗಿಕ ಕೃಷಿಯಲ್ಲಿ ಆದಷ್ಟು ತಾವು ಜೀವಾಮೃತವನ್ನು ಬಳಸ್ರಿ, ಸಗಣಿ ಗೊಬ್ಬರಗಳನ್ನು ಬಳಸಿ. ನಮ್ಮ ತಜ್ಞರಿದ್ದಾರೆ, ಅವ್ರ ಜೊತೆ ಮಾತಾಡಿ. ಈಶ್ವರಪ್ಪ ಅವರೇ, ನೈಸರ್ಗಿಕ ಕೃಷಿಯಲ್ಲಿ ಕೀಟನಾಶಕಗಳು ಅಂತಂದರೆ 4-5 ಅಸ್ತ್ರ ಬರ್ತದೆ. ಅದರಲ್ಲಿ ಕೀಟ ನಿರ್ವಹಣೆಗೆ 4 ಬರ್ತದೆ. ನೀಮಾಸ್ತ್ರ ಅಂತ ಹೇಳ್ತೀವಿ, ಬೇವನ್ನು ಬಳಸ್ಕೊಂಡು, ಬೇವಿನ ಸೊಪ್ಪನ್ನು ಬಳಸ್ಕೊಂಡು ಮಾಡುವಂಥದ್ದು. ಇದಕ್ಕೂ ಬೇಕಾಗಿರೋದು ಸುಮಾರು ಸಗಣಿ 1-2 ಕಿಲೋ ಬೇಕಾಗುತ್ತೆ, 10 ಲೀಟರ್ ಗೋಮೂತ್ರ ಬೇಕಾಗುತ್ತೆ, 10 ಕಿಲೋಗ್ರಾಮ್ನಷ್ಟು ಸೊಪ್ಪು, ಬೇವಿನ ಸೊಪ್ಪು ಬೇಕಾಗುತ್ತೆ. ಇವನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿಟ್ಟು ಸುಮಾರು 3 ದಿವಸಗಳ ಬಿಟ್ಟ ನಂತರ ಸೋಸಿ ಸಿಂಪಡಣೆಯನ್ನು ಮಾಡಬೇಕು. ಇವೇನಪ್ಪ ಅಂತಂದರೆ ನಿಮಗೆ ಒಂದು ರಸ ಇರುವಂಥ ಕೀಟಗಳನ್ನು ನಿರ್ವಹಣೆ ಮಾಡ್ತದೆ. ಎಲೆ ತಿನ್ನೋ ಕೀಟಗಳು ಬಂದಾಗ ಬ್ರಹ್ಮಾಸ್ತ್ರ ಅಂತ ಹೇಳಿ ಬರ್ತದೆ, ಮತ್ತು ಅಗ್ನಿಯಸ್ತ್ರ. ಬ್ರಹ್ಮಾಸ್ತ್ರವನ್ನು 5 ರೀತಿಯಾದಂಥ ಸೊಪ್ಪುಗಳು, ಅವು ಆಕಳು ತಿನ್ನಲಾರ್ದಂಥ ಸೊಪ್ಪುಗಳು, ತಮಗೆ ಗೊತ್ತಿರ್ಬೋದು, ಎಕ್ಕಿ ಗಿಡ, ಲಕ್ಕಿ ಗಿಡ, ಮತ್ತು ಪಾರ್ಥೇನಿಯಮ್ಮು, ಗಣಗ್ಲ, ಮತ್ತು ಈ ಹೂವಿನ ಚೆಂಡು ಹೂವಿನ ಗಿಡ, ಇಂಥವನ್ನೆಲ್ಲ ಬಳಸ್ಕೊಂಡು ಅದಕ್ಕೂ ಸಹಿತ ಗೋಮೂತ್ರದಲ್ಲೇ ಕುದಿಸ್ಬೇಕಿದ್ನ. ಬೇವು ಬಿಡಬಾರ್ದು ಇಲ್ಲಿ 5 ಕಿಲೋದಷ್ಟು ಬೇವು, ಉಳಿದಂಥದ್ದು ಎಲ್ಲ ಸೊಪ್ಪುಗಳು 2-2 ಕಿಲೋಗ್ರಾಮ್ನಷ್ಟು ಈ 1-20 ಲೀಟ್ರ್ ಗೋಮೂತ್ರದಲ್ಲಿ ಕುದಿಸಿ ಅದನ್ನು 3 ದಿವಸ ಬಿಟ್ಟು ಸೋಸ್ಕೊಂಡು, ಇದು ಸುಮಾರು 6% ಅಂದರೆ 6 ಲೀಟರು 200 ಲೀಟ್ರ್ನಲ್ಲಿ 3% ಆಗ್ತದೆ. ಅದನ್ನು ಸಿಂಪಡಣೆ ಮಾಡಿದರೆ ಎಲೆ ತಿನ್ನುವಂಥ ಕೀಡೆಗಳು ನಿರ್ವಹಣೆ ಆಗ್ತದೆ. ಅದೇ ರೀತಿ ಮುಂದೆ ಬರುವಂಥ ಕೀಡೆ ಅಂತಂದರೆ ಈ ಕಾಯಿ ಕೊರಕಗಳು, ಅದಕ್ಕೆ ದಶಪರ್ಣಿ ಅಂತ ಹೇಳ್ತೀವಿ. 10 ರೀತಿಯಾದಂಥ ಒಂದು ಎಲೆಗಳನ್ನು ಬಳಸಬೇಕಾಗುತ್ತೆ. ಇದಕ್ಕೆ ಸಂಪೂರ್ಣವಾದ ಮಾಹಿತಿ ಸಹಿತ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಸ್ಥೆಗೆ ಬಂದರೆ ಅದನ್ನು ಹೇಗೆ ತಯಾರಿಸಬೇಕು ಮತ್ತು ಇದನ್ನು ತಯಾರಿಸುವ ವಿಧಾನಗಳು ಸಹಿತ ಪುಸ್ತಕ ರೂಪದಲ್ಲೂ ಸಹಿತ ಪ್ರಕಟಣೆ ಮಾಡಿದ್ದೀವಿ. ಇದನ್ನು ತಾವು ಪಡೆದುಕೊಂಡು ಅದನ್ನು ತಿಳ್ಕೊಂಡು, ಅಗ್ನಿಯಸ್ತ್ರ ಇನ್ನೊಂದು, ಅಗ್ನಿಯಸ್ತ್ರವನ್ನು ಸಹಿತ ಈ ಒಂದು ಎಲೆ ತಿನ್ನುವಂತಹ ಕೀಟಗಳಿಗೆ ಮತ್ತು ಕಾಯಿಕೊರಕಗಳ ಕೀಟಗಳಿಗೂ ಸಹಿತ ಅವನ್ನು ಬಳಸ್ಬೋದು. ಒಂದಾದ ಮೇಲೆ ಒಂದು ಇದನ್ನು ಸಿಂಪಡಣೆ ಮಾಡ್ತಾ ಇದ್ದರೆ ತಾವು ಕೃಷಿ ವಿಶ್ವವಿದ್ಯಾಲಯ ಪ್ರಕಟಣಾ ಕೇಂದ್ರಕ್ಕೆ ಸಂಪರ್ಕಿಸಿ ಅದಕ್ಕೆ ಇರುವಂಥ ದರವನ್ನು ನೀವು ಕಟ್ಟಿದ್ರಿ ಅಂತಂದರೆ ಕಳಿಸ್ಕೊಡ್ತಾರೆ. ಇಲ್ಲ ಅಲ್ಲೇ ನಮ್ಮ ನಿಮಗೆ ಹತ್ತಿರದಲ್ಲಿರುವಂಥ ಕೃಷಿ ಮಹಾವಿದ್ಯಾಲಯ ಹನುಮನಮಟ್ಟಿ, ಅಲ್ಲೂ ಸಹಿತ ಹೋದರೂ ಸಹಿತ ಬೇಸಾಯ ತಜ್ಞರಿದ್ದಾರೆ, ಅವರು ಸಹಿತ ತಮಗೆ ಮಾಹಿತಿಯನ್ನು ನೀಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಆಕಾಶವಾಣಿ ಸರ್? ಹಾಂ ಆಕಾಶವಾಣಿ ಹೇಳ್ರಿ, ನಮಸ್ಕಾರ, ಯಾರು ಮಾತಾಡೋದು? ಸರ್ ನಮಗೆ ಕಾಗವಾಡ ತಾಲೂಕು ಕೆಂಪೋಡದಿಂದ ಯೋಗೇಶ್ ಗಾಳಿ ಅಂತ ಮಾತಾಡೋದು ಸರ್. ಯೋಗೇಶ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ ಸರ್. ಈಗ ತೆಂಗಿನ ಗಿಡ ಹಚ್ಚಿದ್ವಿ ಸರ್, ಒಂದು 20 ಗಿಡ ಇದಾವೆ ನಮ್ಮಲ್ಲಿ. ಹಾಂ, ಅವು ಈ ಸಗಣಿ ಗೊಬ್ಬರ ಹಾಕಿ ಗಿಡ ಎಲ್ಲ ನ್ಯಾಚುರಲ್ಲಿ ಬೆಳೆಸಿದ್ವಿ, ಬಟ್ ತುದಿಯಲ್ಲಿ ಅವು ಹುಳ ತಯಾರಿಗೆ ತುದಿಯನ್ನ ಕಟ್ ಮಾಡ್ತಾ ಸರ್, ಅವಕ್ಕೆ ಏನು ಮಾಡ್ಬೇಕಂತ ಮಾತಾಡ್ರಿ. ತುದಿಯನ್ನ ಕಟ್ ಮಾಡ್ತದ ಅವ್ರೆ? ಹೌದು ಸರ್, ತುದಿಯಾಗ ಹುಳ ಕ್ರಿಯೆ ಹುಳ ತಯಾರಾಗಿ ಸರ್, ಅದು ಹುಳ ತಯಾರಾಗಿ ತುದಿ ತುದಿ ಅಲ್ಲ ತುದಿ ಅಂದ್ರೆ ಅದು ಯಾವ ರೀತಿ ತುದಿ ಅಂದ್ರೆ ತುದಿಗೆ ಓನ್ಲಿ ತುದಿಗೆ ಅಷ್ಟೇ ಬರೋದಲ್ಲ, ಹುಳ ಅಂದ್ರೆ ಬೇರೆ ಎಲ್ಲ ಇದರಿಂದ ಬರ್ತದೆ, ಕಂಪ್ಲೀಟ್ ಎಲ್ಲಿಗೆ ಬರ್ತದೆ, ಎಲ್ಲಿಗೆ ಹೇಳ್ತಾ ಇದ್ರೆ ಅಥವಾ ಇದ್ರ ಕಾಂಡ ತುದಿಗೆ ಹೇಳ್ತಾ ಇದ್ರೆ? ಕಾಂಡ ತುದಿ ಇರ್ತದಲ್ಲ ಸರ್, ಅಲ್ಲಿ ಹುಳ ಮೇಯ್ತಾ ಇದೆ ಸರ್, ಮೇದು ತುದಿ ಕಟ್ ಆಗಿ ಬರ್ತಾ ಇದೆ ಸರ್ ಕೆಳಗಡೆ. ಅದಕ್ಕೆ ನೈಸರ್ಗಿಕವಾಗಿ ನಾವು ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಮಾಡ್ಬೇಕಾಗ್ತದೆ ಸರ್ ನೈಸರ್ಗಿಕವಾಗಿ? ಈಗ ನೋಡಿ, ಒಂದು ರೈನೋಸಾರಸ್ ಬಿಟಲ್ ಅಂತ ಹೇಳ್ತೀವಿ, ಅದೇ ಇದೆಯೋ ಇಲ್ಲೋ ಅನ್ನೋದಕ್ಕೆ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಆ ಗರಿಯಿಂದ ಹೊರಗೆ ಬಂದಂಥದ್ದು ಈ ಕತ್ತರಿನಲ್ಲಿ ಕಟ್ ಮಾಡಿದಾಗ ಇರುತ್ತೆ, ಅದನ್ನು ತಾವು ಗುರುತಿಸ್ಬೇಕು. ರೈನೋಸಾರಸ್ ಹುಳ, ಇದಕ್ಕೇನಪ್ಪ ಅಂತಂದರೆ ತಾವು ಉಪ್ಪು ಮತ್ತು ಇಂಗು ಇವನ್ನ ಹಾಕಿ ಒಂದು ಏನಪ್ಪ ಅಂತಂದರೆ ಈಗೇನು ಅಸ್ತ್ರಗಳು ಹೇಳಿದ್ವಲ್ಲ, ಈ ಅಸ್ತ್ರವನ್ನು ಆ ಸುಳಿನಲ್ಲಿ ಸುರಿಬೇಕು. ಜೊತೆಗೆ ಆ ಮರ ಹತ್ತಿದಾಗ ತಮಗೆ ಈ ಸೈಕಲ್ದು ಸ್ಪೋಕ್ಸ್ ಬರ್ತದೆ, ಇದನ್ನು ಒಂದು ಚೂಪಾದ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಅದು ದುಂಬಿ ದೊಡ್ಡದಾದಂಥ ದುಂಬಿ ಸುಳಿನಲ್ಲಿ ಕುಳಿತಿರುತ್ತೆ, ಆ ಸ್ಪೋಕ್ಸಿಂದ ಚುಚ್ಚಿ ಅದನ್ನು ಹೊರಗೆ ತೆಗಿಬೇಕು. ಇಲ್ಲಾಂದರೆ ಮತ್ತೆ ಬರಬಾರ್ದು ಅಂತಂದರೆ ಈ ಸುಳಿನಲ್ಲಿ ಇವು ಇಂಗು ಮತ್ತು ಉಪ್ಪಿನ ಒಂದು ನೀರು ಜೊತೆಗೆ ಈ ಒಂದು ಏನು ನೈಸರ್ಗಿಕ ಕೃಷಿಯಾದ ಅಸ್ತ್ರಗಳು ಅಂತ ಹೇಳಿದ್ವಲ್ಲ, ಅಸ್ತ್ರಗಳು ಆ ಸುಳಿನಲ್ಲಿ ಬಿಳುವಂಗೆ ಒಂದು ಮಾಡ್ತಂತಂದರೆ ಅದ್ರ ಹುಳ ಹೊರಗೆ ಬರ್ತದೆ. ದಶಪರ್ಣಿ ಹೇಳಿದ್ನಲ್ಲ, ದಶಪರ್ಣಿನೂ ಸಹಿತ ಸುಳಿನಲ್ಲಿ ಸುರಿಬೇಕು, ಯಾಕಂದರೆ ಅದು ಒಳಗೆ ಗೂಡು ಮಾಡ್ಕೊಂಡು ಹೋಗಿರುತ್ತದೆ, ಕೊರ್ಕೊಂಡು ಒಳಗಡೆ ಹೋಗಿರುತ್ತೆ, ಅದು ಹೊರಗೆ ಬರುವಂಗೆ ಮತ್ತು ಅತ್ತೆ ಅಲ್ಲೇ ಸಾಯೋ ಹತ್ತರ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ. ಉಪ್ಪಿನ ಜೊತೆ ಕೂಡಿಸಿ ಅದನ್ನು ಹಾಕಬೇಕು, ದಶಪರ್ಣಿಯನ್ನು ಸುಳಿನಲ್ಲಿ ಸುರಿಬೇಕು. ನಿಮ್ಗೆ ಇಮಿಡಿಯೇಟ್ ಅದು ನಿರ್ವಹಣೆ ಬೇಕು ಅಂತಂದ್ರೆ ಸೈಕಲ್ ಸ್ಪೋಕ್ಸ್ ಇದೆಯಲ್ಲ, ಸ್ಪೋಕ್ಸ್ನಲ್ಲಿ ಅದನ್ನ ಚುಚ್ಚಿ ಹೊರಗೆ ತೆಗಿಬೇಕು. ತಜ್ಞರು ಹೇಳಿದ್ದನ್ನ ಅಳವಡಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ. ಹಲೋ. ಹಾ ಹೇಳ್ರಿ, ಯಾರು ಮಾತಾಡೋದು? ನಾವು ಇವರು ಚಿಕ್ಕೋಮೇಡಿಂದ ಮಾತಾಡ್ತೀವಿ, ಕೂಡ್ಲಿ ತಾಲೂಕು. ತಮ್ಮ ಹೆಸರ್ರಿ? ಗಿರಿಜಣ್ಣ ಅಂತೇಳಿ. ನೀವು ರಿಟೈರ್ಡ್ ಮಾಸ್ಟರ್? ಗಿರಿಜಣ್ಣ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ. ಈ ತೆಂಗು ಈ ಇದು ಬಿಡ್ತದಲ್ಲ, ಅದೇ ಸುಳಿ ರೋಗ ಆಗ್ಬಿಡ್ತದೆ, ಅದಕ್ಕೆ ಮಾಡಕ್ರಿ? ಸುಳಿ ರೋಗ ಅಂತ ಬರ್ತದೆ ಮಲಪ್ಪ. ಸುಳಿ ರೋಗ ಅಂದ್ರೆ ಏನ್ ಸಿಂಪ್ಟಮ್, ಏನ್ ಏನಾಗ್ತದೆ? ಬೂವಾಡಿ ಬೂವಾಡಿ ಅಂತಾರಲ್ರಿ, ಬೂವಾಡಿ ಅಲ್ಲ, ಏನಾಗ್ತದೆ ಹೇಳ್ರಿ? ಅದೇನ್ ತೆಂಗ್ ಏನಾಗುತ್ತೆ, ಎಲ್ಲಿಗೆ ಏನ್ ತೊಂದ್ರೆ ಆಗುತ್ತೆ, ಎದಕ್ ತೊಂದ್ರೆ ಆಗುತ್ತೆ? ಎಲೆ ಉದುರ್ತದ್ರಿ, ಬೂವಾಡಿ ಕಡಿತದಲ್ರಿ, ಸುಳಿಗೆ ಸುಳಿ ಸುಳಿ ಕಡೆದ ಈಗ ಹೇಳಿದ್ರಲ್ರಿ, ಈಗ ನಮ್ಮ ನಾವು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ನೀವು ಕೇಳಲಿಲ್ಲ ಈಗ? ಹಾ ಚಳಿ ಈಗ ಅದು ಈಗ ಸುಳಿ ಏನು ಕಡಿತದಲ್ಲ, ಸುಳಿ ಕಡಿದ್ರೆ ಹಿಂಗೆ ವಿ ಶೇಪ್ ಕಟ್ಟಾಗಿರ್ತದೆ ನಿಮ್ಮ ಎಲೆ, ಹಂಗಾಗಿದೆ. ಹಂಗಾಗಿದ್ದು ಈಗ ಈಗ ಈಗ ತಾನೇ ಅದ್ರ ಬಗ್ಗೆ ವಿಸ್ತರಣೆ ಹೇಳಿದ್ರಲ್ರಿ ನಾವು, ಈಗ ತಾನೇ ಅದ್ರ ಬಗ್ಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ. ಹಲೋ. ಹಲೋ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾ ಬೈಲಂಗಲ್ ತಾಲೂಕು ಪಟ್ಯಾಳ ಕಿವಿಯಿಂದ ಮಾತಾಡೋದು ಸರ್. ತಮ್ಮ ಹೆಸರ್ರಿ? ಪರಮೇಶ್ವರ್ ಸರ್. ಪರಮೇಶ್ವರ್, ನೇರವಾಗಿ ಪ್ರಶ್ನೆ ಕೇಳಿ. ಇದು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಹಾಗ ಸಮಗ್ರ ಕೃಷಿ ಸರ್. ಈ ಉಕ್ರು ಒಂಬತ್ತು ತತ್ವಗಳದಲ್ರಿ ಸರ್, ಆ ತತ್ವಗಳು ಇನ್ನೊಮ್ಮೆ ನಮ್ಮ ರೈತರಿಗೆ ತಿಳಿಯುವಂಗ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳ್ಬಿಡ್ರಿ. ಹೇಳ್ತಾರೆ ಹೇಳ್ತಾರೆ ಚಂದ್ರಶೇಖರ್. ಧನ್ಯವಾದಗಳು ರೈತ ಬಂಧವರೇ, ತಿಳಿಸ್ತಾ ಇದ್ವಿ ಅದನ್ನ, ಅಷ್ಟಕ್ಕೆ ಬೇರೆ ಫೋನ್ ಬಂದಿದ್ದ ಸಂಬಂಧವಾಗಿ ಮಾಡ್ತೇನೆ. ಇನ್ನ ಕರೆ ತಗೋಬೇಡಿ ಸರ್, ಕರೆ ತಗೊಳಕ್ ಹೋಗ್ರೆ ಸ್ಪಷ್ಟವಾಗಿ ತಿಳಿಯಮಟ್ಟ. ಅವ್ರು ಮಾತಾಡೋವರೆಗೂ ನೀವು ಸ್ವಲ್ಪ ಶಾಂತವಾಗಿರ್ರಿ, ಯಾಕಂದ್ರೆ ಸಮಯ ಇಲ್ಲ, ಅವಕಾಶ ಕೊಡಿ ಮಾತಾಡಕ್ಕೆ. ಓಕೆ ಓಕೆ. ಈಗ ನಿಮ್ಮ ಭೂಮಿ ತಯಾರಿಕೆಯಿಂದ ಪ್ರಾರಂಭ ಆಗ್ತದೆ, ಇದರಲ್ಲಿ ಕಡಿಮೆ ಉಳುಮೆ ಮಾಡಬೇಕು, ದೇಶಿ ಬೀಜವನ್ನು ಬಳಸಬೇಕು, ನಂತರ ಬೀಜವನ್ನು ಬೀಜಾಮೃತದಿಂದ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು, ನಂತರ ಈ ಒಂದು ಭೂಮಿಯ ಒಂದು ಉತ್ಪಾದನೆಯನ್ನು ಜಾಸ್ತಿ ಅಥವಾ ಆರೋಗ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಜೀವಾಮೃತವನ್ನು ಬಳಸಬೇಕು. ಜೀವಾಮೃತ ಒಂದೇ ಸಾರಿ ಬಳಸುವಂಥದ್ದಲ್ಲ, ಇದು ಸುಮಾರು 20 ದಿವಸಗಳಿಗೆ, ಪ್ರಾರಂಭದಲ್ಲಿ 15 ದಿವಸಗಳಿಗೊಮ್ಮೆ ಪ್ರಾರಂಭಿಸಿ ನಂತರದ ದಿನಮಾನಗಳಲ್ಲಿ 1 ತಿಂಗಳಿಗೊಂದ್ಸರಿ ಬಳಸ್ಬೋದು. ಇದಲ್ಲದೆ ಜೊತೆಗೆ ಈ ಲೈಫ್ ಸ್ಟಾಕ್ಸ್ ಅಂತ ಹೇಳ್ತೀವಿ, ಜಾನುವಾರುಗಳನ್ನು ಸಾಕಬೇಕು. ಅದರಲ್ಲಿ ದೇಶೀಯ ಆಕಳ ಒಂದು ಸಾಕಾಣಿಕೆಯಿಂದ ನಿಮಗೆ ಅದರಿಂದ ಬಂದಂಥ ಗೋಮೂತ್ರ ಮತ್ತು ಸಗಣಿಯನ್ನು ಎಲ್ಲ ಪರಿಕರಗಳ ತಯಾರಿಕೆಯಲ್ಲಿ ಬಳಸಲಿಕ್ಕೆ ಬೇಕಾಗ್ತದೆ. ಮತ್ತು ಮರ ಆಧಾರಿತ ಕೃಷಿ, ನೈಸರ್ಗಿಕ ಕೃಷಿ ಅಂತಂದರೆ ಮರ ಆಧಾರಿತ ಕೃಷಿ, ಮರಗಳನ್ನು ಈ ಒಂದು ನಿಮ್ಮ ಹೊಲದ ಸುತ್ತಮುತ್ತಲೂ ಸಹಿತ ಹಾಕ್ಕೊಳ್ಬೇಕಾಗ್ತದೆ, ಮತ್ತು ಹಣ್ಣಿನ ಮರಗಳನ್ನು ಬದುಗಳ ಮೇಲೆ ಬೆಳೆಸಿಕೊಂಡು ವಿವಿಧ ಅಂತರದಲ್ಲಿ ಎತ್ತರದ ಬೆಳೆಯುವಂಥ ಒಂದು ಮರಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಅದರ ಮಧ್ಯೆ ನಾವು ಈ ಕೃಷಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥ ಒಂದು ತತ್ವ ಇದೆ. ಇದರ ಜೊತೆಗೆ ಒಂದು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ, ಬೆಳೆಗಳಲ್ಲೂ ಸಹಿತ ಹಲವಾರು ವಿಧವಾದಂಥ ಬೆಳೆಗಳನ್ನು ಬೆಳಿಬೇಕು, ಹಲವಾರು ವಿಧವಾದ ತೋಟಗಾರಿಕಾ ಬೆಳೆಗಳನ್ನು ಸಹಿತ ಬೆಳಿಬೇಕು, ಮತ್ತು ಮರ ಮುಟ್ಟು ಮೇವು ಬೇಕಾದಂಥ ಒಂದು ಬೆಳೆಗಳನ್ನು ಸಹಿತ ಬದುಗಳ ಮೇಲೆ ನಾವು ಬೆಳ್ಕೊಳ್ಬೇಕಾಗ್ತದೆ, ಮತ್ತು ಬೇಲಿಯ ದಂಡೆಗಳಲ್ಲೂ ಸಹಿತ ಜಾನುವಾರುಗಳಿಗೆ ಬೇಕಾದಂಥ ಮೇವಿನ ಬೆಳೆಗಳನ್ನು ಸಹಿತ ಬೆಳೆಯುವಂಥದ್ದು. ಇವೆಲ್ಲ ಜೊತೆಗೆ ಮಣ್ಣು ಮತ್ತು ನೀರು ಸಂರಕ್ಷಣೆ ನೈಸರ್ಗಿಕ ಕೃಷಿಯಲ್ಲಿ ಭಾಳ ಮುಖ್ಯವಾದಂಥದ್ದು. ಇದು ಹೆಚ್ಚಿನ ನೀರು ಆಯಸು ಆಗಿಲ್ಲ, ಕಡಿಮೆ ನೀರನ್ನ ಬಳಸಿಕೊಂಡು ಅದರಲ್ಲಿ ಯಾವ ಪದ್ಧತಿ ಅಂತ ಹೇಳ್ತೀವಿ ಅಂತಂದರೆ ಹರಿ ನೀರು ಪದ್ಧತಿ ಮಾಡ್ತಾಯಿದ್ರಿ, ಅಂದರೆ ಸಾಲು ಬಿಟ್ಟು ಸಾಲು ನೀರು ಹಾಯಿಸುವಂಥ ಪದ್ಧತಿ. ಮತ್ತು ಅಚ್ಚಾದನೆ, ಬೆಳೆಯ ಒಂದು ಭೂಮಿಯ ಮೇಲ್ಭಾಗವನ್ನು ಯಾವಾಗಲೂ ಸಹಿತ ಬೆಳೆ ಉಳಿಕೆಗಳಿಂದ ಅಥವಾ ಈ ಲೈವ್ ಮಲ್ಚ್ ಅಂತ ಹೇಳ್ತೀವಿ, ಅಂತರ ಬೆಳೆಗಳನ್ನು ಬೆಳೆದು ಅದರಲ್ಲೂ ಸಹಿತ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದು ನಾವು ನೆಲವನ್ನು ಅಚ್ಚಾದನೆ ಮಾಡಬೇಕು, ಯಾವಾಗೂ ಸಹಿತ ನೆಲ ಮುಚ್ಚಿದಾಗೆ ಇರಬೇಕು. ಇವೆಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ನೈಸರ್ಗಿಕ ಕೃಷಿಯನ್ನು ನಾವು ಮಾಡ್ಬೋದು. ಮತ್ತು ಕೀಟ ನಿರ್ವಹಣೆಯನ್ನು ಈಗಾಗಲೇ ಹೇಳಿದಾಗೆ ಈ ಒಂದು ಜೈವಿಕ ಅಥವಾ ನಾವೇನು ಹೇಳ್ತೀವಿ ಈ ಒಂದು ಹರ್ಬಲ್ ಕನ್ಕಾಕ್ಷನ್ಸ್ ಅಂತ ಹೇಳ್ತೀವಿ, ಗಿಡಗಳನ್ನು ಗಿಡದ ಸೊಪ್ಪುಗಳನ್ನು ಬಳಸಿಕೊಂಡು ಕಷಾಯಗಳನ್ನು ಮಾಡಿ ಅದರ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆಯನ್ನು ಮಾಡಬೇಕು. ಇವು ವಿವಿಧ ತತ್ವಗಳು ನೈಸರ್ಗಿಕ ಕೃಷಿಯಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ. ಹಲೋ. ನಮಸ್ಕಾರ, ಯಾರು ಮಾತಾಡೋದು? ಸರ್, ಇಲ್ಲಿ ಹಾವೇರಿ ಜಿಲ್ಲೆ ರಾಣೆಮನ ತಾಲೂಕು ಮೆಣಸಾಳ ಅಂತ ಹಳ್ಳಿ. ತಮ್ಮ ಹೆಸರು ಹೇಳ್ರಿ. ನಮಸ್ತೆ, ಜಿ ಎಸ್ ಪಾಟೀಲ್ ಅಂತ. ಪಾಟೀಲ್ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ. ಸರ್, ಇನ್ನು ಒಂದು 1400 ಅಡಿಕೆ ಗಿಡ ಹಾಕಿನಿ. ಒಂದು 4 ವರ್ಷ ಆಯ್ತು ಸರ್ ಈಗ. ಸ್ವಲ್ಪ ಅರಸಿನ ಬಣ್ಣ ಅದ ಸರ್, ಗರಿ ಎಲ್ಲ. ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಅದನ್ನ? ಏನ್ ಸರ್? ಎಷ್ಟು ಎಕರೆಯಲ್ಲಿ ಇದೆ 1400 ತೆಂಗಿನ ತೋಟ? ಅದು 2 ಎಕರೆ ಇರ್ಬೇಕು ಸರ್. ಈ 4 ಎಕರೆ ಒಂದು ಗುಂಟೆಯಲ್ಲಿ 1400 ಗಿಡ ಹಾಕಿ ಸರ್. 2 ಎಕರೆ ಆಗ್ಬೋದು ಸರ್. ಕೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ, ತಜ್ಞರಿದ್ದಾರೆ ಹೇಳ್ತಾರೆ ಅದಕ್ಕೆ ಉತ್ತರ. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಸರ್, ಈಗ 1400 ಗಿಡ ಅಡಿಕೆ ಇದೆ, ಅದು ಸ್ವಲ್ಪ ಅರ್ಶನ ಮುಂಡಿಗೆ ಇದೆ ಸರ್, ಗರಿ ಪರಿ ಎಲ್ಲ ಮೇಲೆ. ಅರ್ಶನ ಅಂದ್ರೆ ಹಳದಿ ಹಳದಿ ಇದಾಗ್ತದೇನ್ರಿ? ಹ್ಞೂ ಸರ್. ಓಕೆ ಓಕೆ. ಈಗ ನೋಡಿ, ಅಡಿಕೆ ಮರಗಳು ನೈಸರ್ಗಿಕ ಕೃಷಿಗೆ ಏಳು ಮಾಡಿಸಿದಂಥ ಒಂದು ಬೆಳೆ.